2.98 ಮೀಟರ್ ಗಳ ತರಂಗಾಂತರಗಳಲ್ಲಿ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಒಂದು ಗೀತೆ ಚಿಂತನ್ ವಿಕಾಸ್ ಅವರ ಸ್ವರದಲ್ಲಿ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ, ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು, ನಮ್ಮ ಸಂತೋಷ ನಮ್ಮ ನಂದ, ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ ಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು, ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ, ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ, ದುಡಿದ ಕೈಗೆ ಕಡಗ ಹಾಕೋ ಭೂಮಿ, ಸ್ನೇಹಿತರೆ. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರುಗಳ ಯುಗಳ ಸ್ವರದಲ್ಲಿ ಕೇಳೋಣ ದೊರೆ ಚಿತ್ರದ ಒಂದು ಗೀತೆಯನ್ನು. ಸೊಂದು ಭಾರ ಹೊರುತ್ತಾಳೆ ನಗು ತೀರುತ್ತಾಳೆ ಸೊಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ ಹಾಡು ತಂದ ನಾನ ಹಳ್ಳಿ ಪಾಡು ತರನ ನಾನ ನಂಬೂಂ ತಾಯಿ ನಂಬೂಂ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ ಹಣ್ಣುಗಳೆಲ್ಲ ಮರಕ್ಕಲ್ಲ ಹೆತ್ತ ಬೇರಿಗಲ್ಲ ಹೂಗಳೆಲ್ಲ ಗಿಡಕ್ಕಲ್ಲ ಹೆತ್ತ ಬಳ್ಳಿಗಲ್ಲ ದೇವರ ಊರಲ್ಲಿ ಹಳ್ಳಿ ಪಾಡು ತರನ ನಾನ ನಂಬೂಂ ತಾಯಿ ನಂಬೂಂ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ ಹಳ್ಳಿ ಹಾಡು ತಂದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳೋಣ ರೈತ ಗೀತೆಗಳನ್ನು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಬಾಳಷ್ಟು ಬಜ್ಜಿಯ.

ಕತ್ತರೆ ನೇಗಿಲು ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಸ್ನೇಹಿತರೆ, ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದರಲ್ಲಿ ಇನ್ನು ಮುಂದೆ ಚಿಗುರಿದ ಕನಸು ಈ ಚಿತ್ರದ ಗೀತೆ ಶಂಕರ್ ಮಹಾದೇವನ್ ಅವರ ಸ್ವರದಲ್ಲಿ ಕೇಳೋಣ. ತೆನೆ ತೆನೆ ಎಲ್ಲ ಬಂಗಾರ ಕಣಕಣವು ಭಂಡಾರ ತುಳುಕಲಿ ತುಂಬಿ ಭೂದೇವಿ ಸಿರಿವರವು ಸುಗ್ಗಿ ಹಿಗ್ಗಿ ಹರಳಿತು ಮನೆ ಮನೆ ನಗುವಿನ ತೆನೆ ತೆನೆ ಕೊನೆ ಕೊನೆ ಹೋ ಬಾಗಿ ನಮಿಸುವೆ ಮಂದಾರ ಲಕ್ಷ್ಮಿಯ ಪಾದಕ್ಕೆ ಓ ಭೂಮಿಗೆ ಸಿಂಗಾರ ತೆನೆ ತೆನೆ ಎಲ್ಲ ಬಂಗಾರ ಕಣಕಣವು ಭಂಡಾರ ತುಳುಕಲಿ ತುಂಬಿ ಭೂದೇವಿ ಸಿರಿವರವು ಗ್ರಾಮಾಂತರಂಗ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 100.5 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ. ಕೇಳೋಣ ಒಂದು ರೈತ ಗೀತೆ.